9-0489565. Hey health enthusiasts, runners, bodybuilders and athletes, get your natural glow exclusive concessions on homeopathic products. Strength, stamina, endurance and homeopathic wellness just for you. This Christmas season, step in and feel the boost you need. From December 15th to January 15th, visit our homeo OPD and sales counter at Father Mulla Medical College Hospital, Kankanadi, Mangalore. Akashavani, Mangaluru. ಕಿಸಾನ್ ವಾಣಿ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಸರಗೋಡು ತಾಲೂಕು ಬೇಳ ಗ್ರಾಮದ ಸುಭಾಷ್ ಅವರ ವೀಳ್ಯದೆಲೆ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ನಮ್ಮ ಕರಾವಳಿ ಪ್ರದೇಶಕ್ಕೆ ಅತ್ಯಂತ ಸೂಕ್ತವಾದ ಪರ್ಯಾಯ ಕೃಷಿಗಳ ಪೈಕಿ ವೀಳ್ಯದೆಲೆ ಕೃಷಿಯೂ ಕೂಡ ಒಂದು. ವೀಳ್ಯದೆಲೆ ಕೃಷಿಯಿಂದ ಉತ್ತಮ ಆದಾಯ ಗಳಿಸುತ್ತಿರುವ ಬೇಳದ ಸುಭಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ವೀಳ್ಯದೆಲೆ ಕೃಷಿಯ ಅನುಭವಗಳನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ವೀಳ್ಯದೆಲೆ ಕೃಷಿ ಆಯ್ಕೆ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಹೇಗಾಯಿತು? ಪ್ರೇರಣೆ ಅಂದರೆ ವೀಳ್ಯದೆಲೆಯಲ್ಲಿ ಡೈಲಿ ಆದಾಯ ಬರ್ತದೆ ಮತ್ತು ಒಳ್ಳೆಯ ಲಾಭದಾಯಕ ಕೃಷಿ ಅದು. ಬೇರೆಯವರು ಹೇಳಿದರು ಹೀಗೆ ಅದರಲ್ಲಿ ಒಳ್ಳೆಯ ಲಾಭ ಉಂಟಂದೇಳಿ, ಹಾಗೆ ಅವರೆಲ್ಲ ತಂದು ಕೊಟ್ಟು ಹೀಗೆ ನೆಟ್ಟು ನೋಡಿದ್ದು. ಹೌದು. ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ? ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? ವೀಳ್ಯದೆಲೆ ಒಂದು 5 ಸೆಂಟ್ಸ್ ಸ್ಥಳದಲ್ಲಿ ಆಗ್ಬೋದು. ಒಂದು 4 ಲೈನ್ ನೆಟ್ಟು ಮಾಡೋದು. ಎಷ್ಟು ವರ್ಷ? 6 ವರ್ಷ ಕಳೀತು. ಈಗ ಸಾಮಾನ್ಯವಾಗಿ ವೀಳ್ಯದೆಲೆಯಲ್ಲಿ ಯಾವ ಯಾವ ತಳಿಗಳಿವೆ? ನೀವು ಯಾವುದನ್ನು ಬೆಳೀತಾ ಇದ್ದೀರಿ? ನಾವು ಊರ ತಳಿಯೇ ನಮ್ಮದು, ಇಲ್ಲೇ ಊರಿನ ಲೋಕಲ್ ತಳಿ ಇದು ಮಾಡೋದು ನೆಡುವುದು. ವೀಳ್ಯದೆಲೆ ಸುಮಾರು ತಳಿ ಉಂಟು, 4-5 ತಳಿ ಉಂಟು. ನೀವು ಊರಿನ ತಳಿ? ಊರಿನ ತಳಿ. ಈಗ ವೀಳ್ಯದೆಲೆ ಕೃಷಿ ಮಾಡಬೇಕಿದ್ರೆ ಯಾವ ರೀತಿಯ ಹವಾಮಾನ ಬೇಕು ಮತ್ತು ಮಣ್ಣೆಲ್ಲ ಹೇಗಿರಬೇಕು? ಮಣ್ಣು ಒಳ್ಳೆ ಮಣ್ಣು ಇರಬೇಕು, ಚಾರಲು ಮಣ್ಣಿನಲ್ಲಿ ಆಗಬೇಕು. ನೀರು ಇಂಗಿ ಹೋಗುವ ಹಾಗೆ ತರಬೇಕು, ಅಲ್ಲಿ ನೀರು ನಿಲ್ಬಾರ್ದು. ವೀಳ್ಯದೆಲೆ ನೆಡ್ಲಿಕ್ಕೆ ಇಂಥ ಸಮಯ ಅಂತ ಉಂಟಾ? ಯಾವ ಸಮಯದಲ್ಲಿ ನೆಡುವಂಥದ್ದು? ಸಮಯ ಅಂದರೆ ಅದರಲ್ಲಿ ಮಳೆಗಾಲ ಅಷ್ಟ ಫಸ್ಟಿಗೆ ನೆಡುವುದು, ಆದರೆ ತಿಂಗಳಲ್ಲಿ ನೆಟ್ಟರೆ ಒಳ್ಳೆ ಜೀವ ಹಿಡಿತು ಅಂತೇಳಿ ಹೇಳ್ತಾರೆ ಹಿಂದಿನವರು. ಹಾಗೆ ಈಗ ಮೊದಲಿಗೆ ಸಸಿಗಳನ್ನು ಅಥವಾ ಬಳ್ಳಿ, ಅದು ಯಾವ ರೀತಿ ನೀವು ಆಯ್ಕೆ ಮಾಡೋದು? ಅಂದರೆ ನೆಡ್ಲಿಕ್ಕೆ ಇದು ಒಳ್ಳೆಯದು ಅಂತ ನೀವು ಹೇಗೆ ಅದನ್ನು ಆರಿಸುವಂಥದ್ದು? ಅದು ಬಳ್ಳಿ ತುದಿ ಒಳ್ಳೆ ತೋರ ಇದ್ದು ಒಳ್ಳೆ ಇದು ಇರಬೇಕು, ನಮಗೆ ನೋಡೋ ಗೊತ್ತಾಗ್ತದೆ ಅದು ಹೇಗೆ ಬರ್ತದೆ ಅಂತೇಳಿ. ಅಂಥ ಬಳ್ಳಿ ಆಯ್ಕೆ ಮಾಡಿ ನೆಡಬೇಕು. ನೆಟ್ಟು ಕಡೆಗೆ ಅದು ಒಂದು 15 ದಿವಸ ಜೀವ ಹಿಡಿತದೆ. ಈಗ ಅದು ನೆಡುವ ವಿಧಾನ ಎಲ್ಲ ಹೇಗೆ? ಅಂದರೆ ಎಷ್ಟು ಉದ್ದದ ಬಳ್ಳಿಯನ್ನು ನೀವು ನೆಡಬೇಕು ಮತ್ತು ಸಾಲುಗಳಲ್ಲಿ ನೆಡುದಾ ಹೇಗೆ? ಅದು ನೆಡಲಿಕ್ಕೆ ಅದು ಸಾಧಾರಣ 1.5 ಫೀಟ್ ಉದ್ದ ಬೇಕು. ಅದು ಸಾಲು ಮಾಡಿ 1.5 ಫೀಟ್ ಅದರಲ್ಲಿ ಮಣ್ಣಿನ ಅಡಿಯಲ್ಲಿ ಬೇಕು. ಅದು 1 ಫೀಟ್ ಬೇಕು ಹೀಗೆ ಉದ್ದ, ಮತ್ತೆ ಹೊರಗೆ 1 ಫೀಟ್ ಕಾಣಬೇಕು. ಈಗ ನೀವು ಎಷ್ಟು ಸಾಲುಗಳಲ್ಲಿ ಮಾಡಿದ್ದೀರಿ? ನನಗೆ 2 ಸಾಲಲ್ಲಿ ಮಾಡಿದ್ದೇನೆ. ಅಂದರೆ ಈಗ ಗಿಡ ನೆಡ್ತಿರಲ್ಲ ನೀವು, ಅದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇಟ್ಕೊಳ್ತೀವಿ? ಸಾಧಾರಣ 1.5 ಫೀಟ್ ಅಂತರ ಬೇಕು, ಒಂದು ಕಂಬದಿಂದ ಒಂದು ಕಂಬಕ್ಕೆ. ಅದು ಕಂಬ ಕೊಟ್ಟು ಮಾಡೋದು, ಮರದ ಕಂಬ ಕೊಟ್ಟು ಅಷ್ಟು ಅಂತರ ಬೇಕು. ಈಗ ಇದು ಬಳ್ಳಿ ಆಗುವ ಕಾರಣ ಇದಕ್ಕೆ ಆಧಾರ ಬೇಕಲ್ಲ, ನೀವು ಅಂದರೆ ಚಪ್ಪರದ ರೀತಿಯಲ್ಲಿ ಮಾಡ್ತೀರಾ ಅಲ್ಲ ಕಂಬಗಳನ್ನು ಬಳಕೆ ಮಾಡ್ತೀರಾ? ಕಂಬದ ನಾವು ಕಂಬದ ಇದರಲ್ಲಿ ಮಾಡುವುದು. ಚಪ್ಪರದ್ರೆ ಅದು ಬೇರೆ ಥರದ ವಿಲಿಯೇ, ಚಪ್ಪರ ವಿಲಿ ಅಂತ ಹೇಳಿ ಹೇಳ್ತಾರೆ. ಬೇರೆ ಜಾತಿಯಲ್ಲಿ ಬರ್ತದ? ನಮ್ಮದು ಬಳ್ಳಿಯಲ್ಲಿ ಕಂಬ ಕೊಟ್ಟು ಮಾಡುವುದು. ಯಾವ ರೀತಿಯ ಕಂಬ ಅಂದರೆ ಉಪಯೋಗಿಸ್ತೀವಿ? ಕಂಬ ಅಂದರೆ ಮುಂಚೆ ಎಲ್ಲ ಹಿಂದಿನ ಮರದ್ದು ಈಚಲ ಮರದ್ದು ಕಂಬ ನೆಟ್ಟು ಕೊಡುವುದು, ಈಗ ಅಂದರೆ ಆಕೇಶದ ಕಂಬ ಮಾಡುವುದೆಲ್ಲ. ಅದು ಅಂದರೆ ಎಷ್ಟು ಸಮಯಕ್ಕೊಮ್ಮೆ ಬದಲಿಸಬೇಕಾಗುವುದಿಲ್ವ? ಕಂಬ ಆಕೇಶದಲ್ಲೇ ತಿರ್ಲಿರ್ತದೆ, ಒಂದು 4 ವರ್ಷ ಏನಾಗುವುದಿಲ್ಲ. ಮತ್ತು ಅಡಿಕೆ ಇದು ಕಂಗು ಮರ ಬೇಕು ಅದರಲ್ಲಿ ಅದೆಲ್ಲ ಕಟ್ಟಲಿಕ್ಕೆಲ್ಲ. ಈಗ ನೀವು ಕಂಬ ಆಧಾರ ಕಂಬದಲ್ಲಿ ಒಂದೇ ಬಳ್ಳಿ ನೆಡುವುದ ಅಲ್ಲ ಸುಮಾರು ಬಳ್ಳಿ ನೆಡ್ಲಿಕ್ಕೆ? ಎರಡು ಬಳ್ಳಿ. ಮುಂಚೆ ಅಂದರೆ ಫಸ್ಟಿಗೆ ಅದು ನೆಟ್ಟು ಸಣ್ಣ ಕಂಬ ಕೊಟ್ಟು ನೆಟ್ಟು ಜೀವ ಬರುವವರಿಗೆ ನೆಟ್ಟು ಬಂದ ಮೇಲೆ ನೀವು ಬೇರೆ ಕಂಬಕ್ಕೆ ಎಳೆದು ಕಟ್ಟುವುದಕ್ಕೆ ಮಣ್ಣೆಲ್ಲ ಹಾಕಿ ಅದರ ಮೇಲೆ ಮಣ್ಣೆಲ್ಲ ಹಾಕಬೇಕು, ಗೊಬ್ಬರ ಕೊಟ್ಟೆಲ್ಲ ಕಡೆಗೆ ಸಾಲು ಮಾಡುವುದು. ಫಸ್ಟಿಗೆ ಲೈನ್ ಎಳೆದು ನೆಡುವುದು, ಕಡೆಗೆ ಸಾಲು ಮಾಡುವುದು, ಸಾಲು ಮಾಡಿ ಕಂಬ ಕೊಟ್ಟು ನೆಡು. ಈಗ ಈಗ ಎಷ್ಟು ಆಧಾರ ಕಂಬ ಇದೆ? ಸಾಧಾರಣ 58 ಇದೆ. ಎರಡು ಸಾಲಿನಲ್ಲಿ 58 ಇದೆ. ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ನೀರು ಎಲ್ಲ ನಮ್ಮದು ಬೋರ್ವೆಲ್ನ ಪೈಪಲ್ಲಿ ಹಿಡಿಯೋದು. ಪೈಪ್ ಅಂದರೆ ಗಟ್ಟಿ ಹಿಡಿ ಬರೋದಕ್ಕೆ ಕೈ ಹಿಡಿದು ಸಫೂರ. ನೇರ ಗಿಡಕ್ಕೆ ಹಾಕಿದರೆ ಗಿಡ ಹಾಳಾಗುವ ಸಾಧ್ಯತೆ ಸಾಧ್ಯತೆ ಇದೆ. ಕೈಯಲ್ಲಿ ಹಿಡಿದು ಹಾಕಬೇಕು ನೀರು. ಅಂದರೆ ಪೈಪಿಗೆ ನೀವು ಕೈ ಹಿಡಿದು ಹಾಕುವಂತ ನೀರು ಸಿಂಪಡಿಸಿದೆ ಮಾಡುವುದು. ಅಂದರೆ ದಿವಸದಲ್ಲಿ ಎಷ್ಟು ಸಲ ನೀರು ಕೊಡಬೇಕು? ನೀರು ಒಂದೇ ಸಲ ಕೊಟ್ಟರೆ ಸಾಕಾಗ್ತದೆ. ಒಳ್ಳೆ ಬೆಳಗಿನ ಹೊತ್ತಿನಲ್ಲಿ ನಾವು ಸಂಜೆ ಕೊಡುವುದು, ಸಂಜೆ ಹೊತ್ತಲ್ಲಿ ಸಂಜೆ ಕೊಟ್ಟರೆ ಅದರ ನೆನೆ ಇರ್ತದೆ, ಹಾಗೆ ಬೆಳಿಗ್ಗೆ ಕೊಟ್ಟರೆ ಬಿಸಿಲಿಗೆ ಎಲ್ಲ ಇದಾಗ್ತದೆ. ಈಗ ಅದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕಾಗ್ತದ ನೀವು? ಅಂದರೆ ಸಾವಯವ ಗೊಬ್ಬರ ಏನಾದರೂ ಬಳಸುದ? ನಾವು ಸಾವಯವ ಗೊಬ್ಬರ ಬರುವುದಕ್ಕೆ ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ. ಮತ್ತು ನಾವು ಹಟ್ಟಿ ಗೊಬ್ಬರ ನೆಲಕಡಲೆ ಹಿಂಡಿ ಎಲ್ಲ ಬಳಸು, ಕೈಬೇವು ಹಿಂಡಿ ಹಾಕಿ ನೀರು ಮಾಡಿ ಹಾಕುವುದು. ಒಂದು ಗೊಬ್ಬರ ಕೊಡುವಾಗ ಎಷ್ಟು ಸಮಯ ಬಿಟ್ಟು ಇನ್ನೊಂದು ರೀತಿಯ ಗೊಬ್ಬರ? 20 ದಿವಸಕ್ಕೊಮ್ಮೆ ಕೊಡಬೇಕಾಗ್ತದೆ. ಎಲ್ಲ ಗೊಬ್ಬರವನ್ನು ಒಂದೇ ಸಮಯಕ್ಕೆ ಕೊಡ್ತೀರಾ? ಕೈಬೇವು ಹಿಂಡಿ ಮತ್ತು ನೆಲಕಡಲೆ ಹಿಂಡಿ ಒಟ್ಟಿಗೆ ಬೆಳೆಸಿ ಕೊಡುವುದು, ಹುಳಿ ಬರಿಸಿ ಹಾಕುವುದು. ಅದು ಏನು 20 ದಿವಸಕ್ಕೊಮ್ಮೆ ಕೊಡ್ತೀರಾ? 20 ದಿವಸಕ್ಕೊಮ್ಮೆ ಕೊಡ್ತೇನೆ. ಕೈಬೇವು ಹಿಂಡಿ ಮತ್ತು ನೆಲಕಡಲೆ ಹುಳಿ ಬರಿಸಿ ಕೊಡುವುದು, ನೀರು ಮಾಡಿ ಹಾಕುವುದು ಮುಟಕ್ಕೆ. ಹಟ್ಟಿ ಗೊಬ್ಬರ ಅದು ಫಸ್ಟಿಗೆ ಅದು ಮಣ್ಣು ವರ್ಷಕ್ಕೊಮ್ಮೆ ಅದರ ಮಣ್ಣು ಬಿಡಿಸಿ, ಮಳೆಗಾಲ ಕಳೆದಾಗ ಮಣ್ಣು ಬಿಡಿಸಿ ಹೊಸ ಮಣ್ಣು ಹಾಕಬೇಕು. ಆ ಟೈಮಲ್ಲಿ ಸೊಪ್ಪು ಗೊಬ್ಬರ ಎಲ್ಲ ಹಾಕಿ ಕೊಡು. ಹಟ್ಟಿ ಗೊಬ್ಬರ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ 2 ಸಲ ಕೊಡ್ತೇನೆ. ಹಟ್ಟಿ ಗೊಬ್ಬರ ಎಲ್ಲಿಂದ? ದನ ಸಾಕ್ತೀರಾ ನೀವು? ನನ್ನ ಆಚೆ ಬಂದೆ ತಮ್ಮ ಸಾಕ್ತಾನೆ, ಅವರಿಂದ ತರೋದು. ಸೊಪ್ಪು ಇಲ್ಲೇ ನಮಗೆ ಇದೆ. ಈಗ ಅದು ಎಲೆಗಳೆಲ್ಲ ದೊಡ್ಡದಾಗಿ ಬರಲಿಕ್ಕೆ ಏನಾದರೂ ಮಾಡ್ತೀರಾ? ಎಲೆಗಳಿದೆ, ಸಾರ್ವಜನಿಕ ಗೊಬ್ಬರದಲ್ಲಿ ಬರ್ತದೆ ಅದು. ಹಾಕಿದರೆ ಹಟ್ಟಿ ಗೊಬ್ಬರ ಹಾಕಿದರೆ ಬರ್ತದೆ, ಮತ್ತು ಈ ನೆಲಕಡಲೆ ಹಿಂಡಿ ಕೊಟ್ಟಾಗ ಒಳ್ಳೆ ಬರ್ತದೆ ಅದು. ಮತ್ತು ಅದಕ್ಕೆ ರೋಗ ಬರುವುದು ಜಾಸ್ತಿ. ಅದೇ ರೋಗ ಕೀಟಗಳು ಬಂದೇ ಬರ್ತದಲ್ಲ, ಏನು ರೋಗ ಎಲ್ಲ ಬರ್ತದೆ? ರೋಗ ಎಲೆ ಚುಕ್ಕ ರೋಗ ಬರ್ತದೆ, ಹಳದಿ ರೋಗದಾಗೆ ಬರ್ತದೆ ಎಲ್ಲ ಎಲೆ. ಸಾಧಾರಣ ಎಲೆ ಇಲ್ಲದೆ ಉದುರಿ ಹೋಗ್ತದೆ, ಕರಿಮೆಣಸಿನ ಬಳ್ಳಿಯಾಗೆ ಅದಕ್ಕೆ ರೋಗ ಬರುವುದು ಜಾಸ್ತಿ. ಅದೇ ಥರದ ರೋಗ, ಅದಕ್ಕೆ ಮದ್ದೇನಿಲ್ಲ, ಏನು ಮಾಡಿದರೂ ನಿಲ್ಲುವುದಿಲ್ಲ ಅದು. ಮತ್ತೆ ಹೇಗೆ ನಿರ್ವಹಣೆ ಮಾಡುವಂಥದ್ದು ರೋಗ? ಈ ಹುಳಬಾಧೆಗೆಲ್ಲ ನಾವು ಹೊಗೆ ಸೊಪ್ಪಿನ ದಂಟಿನ ನೀರು ಮಾಡಿ ಸಿಂಪಡಿಸುವುದು, ಅದರಲ್ಲಿ ಹೋಗ್ತದೆ. ಅದು ಯಾವ ರೀತಿ ಮಾಡುವಂಥ? ಹೊಗೆ ಸೊಪ್ಪಿನ ದಂಟನ್ನು ನೆನೆಸಿ ಇಡಬೇಕು, ಒಂದು 2-3 ದಿವಸ ನೆನೆಸಿ ನಂತರ ಸಿಂಪಡಿಸುವುದು. ಅಂದರೆ ನೀರು ಮಾಡಿ ತೆಳು ಮಾಡಿ ನೀರು ಮಾಡಿ ಸಿಂಪಡಿಸುವುದು, ಅದರಲ್ಲಿ ಸಾಧಾರಣ ಹುಳ ಎಲ್ಲ ರೋಗ ಹೋಗ್ತದೆ. ಅದು ವೀಳ್ಯದೆಲೆಗೆ ಮಾತ್ರ ಆಗ್ತದೆ ಅಲ್ಲ, ಬೇರೆ ಗಿಡಗಳಿಗೂ ಆಗ್ತದೆ? ಗಿಡಗಳಿಗೆ ಆಗ್ತದೆ, ಹುಳಬಾಧೆ ಇದ್ದ ಗಿಡಗಳಿಗೆ ಎಲ್ಲ ಆಗ್ತದೆ ಅದು. ಈಗ ತರಕಾರಿ ಎಲ್ಲ ಮಾಡೋದಕ್ಕೂ ಆದರೂ ಆಗ್ತದೆ? ತರಕಾರಿ ಎಲ್ಲ ಮಾಡೋದಕ್ಕೂ ಆಗ್ತದೆ ಅದು. ಅದು ಅಂದರೆ ನೀವು ಹುಳ ಬಂದರೆ ಸಿಂಪಡಿಸುವಂಥದ್ದು ಅಲ್ಲ, ಮುಂಜಾಗ್ರತೆಯಾಗಿ ಮೊದಲೇ ಮಾಡ್ತೀರಾ? ಹುಳ ಬರುವಾಗ ಅಂದಾಜು ಇರ್ತದೆ, ಸಾಧಾರಣ 1-2 ಕಾಣ್ತದೆ ಆಗ ಸಿಂಪಡಿಸುವುದು. ಮತ್ತೆ ಅದು ಮತ್ತೆ ಬೇರೆ ಏನು ಇದು ರಾಸಾಯನಿಕ ಇದು ಸಿಂಪಡಿಸುವುದು, ಅದಂದರೆ ತಿನ್ನುವುದಲ್ಲ, ಹಾಗೆ ಸಿಂಪಡಿಸುವುದಿಲ್ಲ. ಈಗ ನೆಟ್ಟು ಎಷ್ಟು ಸಮಯ ಆಗ್ತದೆ ನೀವು ಅಂದರೆ ಇದು ಫಸಲು ಅಂದರೆ ಎಲೆ ಕೊಯ್ಲಿಕ್ಕೆ ಶುರು ಮಾಡುವ? ಸಾಧಾರಣ ಅದು ಜುಲೈ ಜೂನ್ ತಿಂಗಳ ಫಸ್ಟಿಗೆ ನೆಟ್ಟರೆ ಸಾಧಾರಣ ಫೆಬ್ರವರಿ ಮಾರ್ಚಿಗೆ ಆಗುವ ಬರ್ತದೆ ಕಂಬ ನೆಟ್ಟು ಫಸಲಿಗೆ ಬರ್ತದೆ. ಬಂದ ಮೇಲೆ ಅದು ಒಳ್ಳೆಯ ಆದಾಯ ಕೃಷಿ, ಅದು ಯಾವಾಗಲೂ ಅದಕ್ಕೆ ಇದು ಇರ್ತದೆ, ಡಿಮಾಂಡ್ ಇರ್ತದೆ ಇಲೆಗೆ. ಈಗ ನೀವು ಅದು ಗಿಡದಿಂದ ಎಲೆಗಳನ್ನು ಕತ್ತರಿಸುವ ವಿಧಾನ ಹೇಗಿರ್ತದೆ ಅಂದರೆ ಬುಡದಿಂದ ಎಷ್ಟು ಅಂತರದಿಂದ ನೀವು ಎಲೆ ಕೀಳಲಿಕ್ಕೆ ಶುರು ಮಾಡುವಂಥದ್ದು? ಫಸ್ಟಿನದು ಶುರು ಬಂದ ವೀಳ್ಯದೆಲ್ಲ ಚೂಟಿ ಕೆಳಗೆ ಬುಡಕ್ಕೆ ಹಾಕುವುದು ಒಂದು, ಅದೇ ಯಾಕಾಗಿ ಬಳ್ಳಿ ಬೆಳೀಲಿಕ್ಕೆ ಬೇಕಾಗಿ, ಮತ್ತೆ ವೀಳ್ಯದೆಲ್ಲ ಕೊಯ್ಯಲಿಕ್ಕೆ ಶುರು ಮಾಡುವುದು. ಎಷ್ಟು ಅಂತರದ ಮೇಲೆ? ಸಾಧಾರಣ 1-2 ಫೀಟ್ ಅಂತರ ನಂತರ ಕೊಯ್ಯಬಹುದು. ಅಂದರೆ ದಿನಾಲು ಕೊಯ್ಯಲಿಕ್ಕೆ ಸಿಗ್ತದಾ ನಿಮಗೆ? ದಿನಾಲು ಕೊಯ್ಯಲಿಕ್ಕೆ ಸಿಕ್ಕುವುದಿಲ್ಲ, ಅಂದರೆ ಅದು ಚಿಗುರಿ ಬರಲಿಕ್ಕೆ ಅದು ಇಲ್ಲ ವೀಲೆದೆಲ್ಲ ಚಿಗುರು ಕೊಯ್ಯಲಿಕ್ಕೆ ಆಗುವುದಿಲ್ಲ. ಸಾಧಾರಣ ಬೆಳಿಬೇಕು ಅದು, ಒಂದು ಒಳ್ಳೆ ಬಲಿತದ ತಿನ್ನಲಿಕ್ಕೆ ಆಗುವುದಿಲ್ಲ, ಅದಾಗಬೇಕು ಅದು ಹಾಗೆ ಕೊಯ್ಯಲಿಕ್ಕೆ. ಈಗ ಅದು ಎಲ್ಲಿ ಮಾರುಕಟ್ಟೆಯಲ್ಲಿ ಎಲ್ಲಿ ಮಾಡ್ತೀರಿ? ಮಾರುಕಟ್ಟೆ ಅದಕ್ಕೆ ಎಲ್ಲಿಯೂ ಡಿಮ್ಯಾಂಡ್ ಉಂಟು, ಎಲ್ಲ ಅಂಗಡಿಯವರೆಲ್ಲ ತೆಕ್ಕೊಳ್ತಾರೆ. ಜಾತ್ರೆ ಟೈಮಿಗೆ ಎಲ್ಲ ಭಯಂಕರ ಅದಕ್ಕೆ ರೇಟ್ ಎಲ್ಲ. ನಾವೊಂದು ಕಾಯಿ ಅಂಗಡಿಗೆ ಕೊಡುವುದು, ಅವರು ತೆಕ್ಕೊಳ್ಳೋದು. ಅದನ್ನು ಕೊಯ್ದು ಅದನ್ನು ಕಟ್ಟ ಎಲ್ಲ ಮಾಡುವಂಥದ್ದಲ್ವಾ, ಯಾವ ರೀತಿ ನೀವು ಅದನ್ನು ಮಾಡುವಂಥದ್ದು? ಅದನ್ನು ಕೊಯ್ದು ಅದು ಒಂದು 25 ಲೆಕ್ಕ ಕಾವಳೆ ಮಾಡುವುದು, 100ಕ್ಕೆ ಒಂದು ಕಟ್ಟಾಯಿತು, ಹಾಗೆ ಒಂದು ಕಟ್ಟ ಮಾಡಿ ಕೊಡುವುದು. 100 ಎಲೆ ಇದ್ರೆ ಒಂದು ಕಟ್ಟ, ಕಟ್ಟ 25 ಇದ್ರೆ ಒಂದು ಕಾವಳೆ, 4 ಕಾವಳಿಗೆ ಒಂದು ಕಟ್ಟಾಯಿತು. 4 ಕಾವಳಿಗೆ ಒಂದು ಕಟ್ಟ, ಒಂದು ಕಾವಳೆಯಲ್ಲಿ 25 ಎಲೆ ಇರ್ತದೆ, 100 ಎಲೆಗೆ ಒಂದು ಕಟ್ಟ. ಅಂದ್ರೆ ಅದು ನೀವೀಗ ಮಾರುಕಟ್ಟೆಗೆ ಮಾರಾಟ ಮಾಡುವಾಗ ಕಟ್ಟವನ್ನು ಯಾವ ರೀತಿ ತಯಾರು ಮಾಡುವಂಥದ್ದು? ಅದೇ ಕಟ್ಟ ಮಾಡುವುದು, ಈಗ ಕವಳೆ ಇಟ್ಟು ಎಲ್ಲ ಅಟ್ಟಿ ಇಟ್ಟು ಕೊಡುವುದು ಕಟ್ಟದಲ್ಲಿ, 10 ಕಟ್ಟಾದ್ರೆ ಒಂದು ಇದರಲ್ಲಿ ಬಾಳೆ ಎಲೆಯಲ್ಲಿ ಕಟ್ಟಿ ಕೊಂಡೋಗಿ ಕೊಡುವುದು. ಅಂದ್ರೆ ನೀವು ಇದು ಕೊಯ್ದ ತಕ್ಷಣ ಅದನ್ನು ಮಾರಬೇಕಾ ಅಲ್ಲ, ಒಂದು ದಿವಸ ಇಟ್ಟು ಅಥವಾ ಯಾವ ರೀತಿ? ನಾವು ಇಲ್ಲಿ ಕೊಯ್ದ ತಕ್ಷಣ ಕೊಡುವುದು, ಬೆಳಿಗ್ಗೆ ಕೊಯ್ದ್ರೆ ಮಧ್ಯಾಹ್ನ ಕೊಂಡೋಗಿ ಕೊಟ್ಟು ಆಗ್ತದೆ. ನನ್ನ ಮಿಸಸ್ ಎಲ್ಲ ಅದಕ್ಕೆ ಹೆಲ್ಪ್ ಮಾಡ್ತಾಳೆ, ಎಲ್ಲ ಲೆಕ್ಕ ಮಾಡಿ ಎಲ್ಲ ಇಡುದು ಅವಳಿಗೆ. ಎಲ್ಲರ ಸಹಕಾರದಿಂದ ಕೃಷಿ ಮುಂದೆ ಹೋಗ್ತದೆ. ಮಿಸಸ್ಸಿನ ಸಹಕಾರ ಜಾಸ್ತಿ ಅದಕ್ಕೆ, ಎಲ್ಲ ಅವಳದೇ ಇದು ಕೊಯ್ದರೆ ಮತ್ತೆ ಬಾಕಿ ಎಲ್ಲ ಕೆಲಸ ಅವಳದೇ, ಎಲ್ಲ ಎಣಿಸಿ ಕಟ್ಟ ಮಾಡೋದೆಲ್ಲ. ಈಗ 58 ಗಿಡ ಇದೆ ಅಲ್ಲ ನಿಮ್ಮ ಹತ್ರ, ಸರಾಸರಿ ಉತ್ಪಾದನೆ ಎಷ್ಟಾಗ್ತದೆ? ಸರಾಸರಿ ನಾನೀಗ ದಿವಸಕ್ಕೆ ಒಂದು 5 ಕಟ್ಟಾದಾಗೆ ಕೊಯ್ಯುವುದು, 5 ಕಟ್ಟಗೆ ಈಗ 200 ರೂಪಾಯಿಯಾಗಿ ಸಿಗ್ತದೆ. ನಾವು ಅದು ಕಾಯಿಮು ಕೊಡುವ ಕಾರಣ ಅವರು ಮಳೆಗಾಲ ಎಲ್ಲ ಕಾಲದಲ್ಲಿ ತೆಕ್ಕೊಳ್ತಾರೆ. ಬೆಲೆಯಲ್ಲಿ ವ್ಯತ್ಯಾಸಗಳೇನಾಗ್ತದೆ? ಬೆಲೆಯಲ್ಲಿ ಕೆಲವು ಕಡೆ ಎಲ್ಲ ಜಾಸ್ತಿ ಸಿಗ್ತದೆ, ಆದರೆ ಕೆಲವರು ಒಮ್ಮೆ ಬೆಲೆ ಜಾಸ್ತಿಯಾಗ ತೆಕ್ಕೊಳ್ತಾರೆ, ಕಳೆಗೆ ತೆಕ್ಕೊಳ್ಳೋದಿಲ್ಲ ಡಿಮ್ಯಾಂಡ್ ಇಲ್ಲ ಅಂದರೆ. ಕಾಯಿಮು ಕೊಡುವವರು ಯಾವಾಗಲೂ ತೆಕ್ಕೊಳ್ತಾರೆ, ಒಂದೇ ಅಂಗಡಿಗೆ ಕೊಟ್ಟರೆ ಕಾಯಿಮು ತೆಕ್ಕೊಳ್ತಾರೆ ಅವರು. ಅವರು ಕಾಯಿಮು ಒಂದೇ ದರ, ಕಡಿಮೆ ಇದ್ದವರು ಜಾಸ್ತಿ ಇದ್ದರೆ ಒಂದೇ ದರ ಕೊಡ್ತಾರೆ. ಈಗ ಗಿಡಗಳು ಹಳತ್ತಾದಾಗ ಅದರ ಇಳುವರಿಯಲ್ಲಿ ವ್ಯತ್ಯಾಸ ಬರ್ತದೆ, ಅವಾಗ ನೀವು ಏನು ಮಾಡ್ತೀರಿ? ಪುನಃ ನಾಟಿ ಎಲ್ಲ ಮಾಡುವ ವಿಧಾನ ಹೇಗೆ? ಆಯಿತು, ಅದರದ್ದು ಒಂದು 4-5 ವರ್ಷ ಆದರೆ ಮತ್ತೆ ಹೋಯ್ತು ಅದು, ಈಗಿನ ರೋಗದಲ್ಲೆಲ್ಲ ಬಳ್ಳಿ ಸಾಯ್ತದೆ, ಮತ್ತೆ ಬೇರೆ ಹೊಸತೆ ನೆಡಬೇಕಾಗ್ತದೆ. ಹಳತ್ತು ಮತ್ತೆ ಎಷ್ಟಾದರೂ ಇರ್ತದೆ, ಆದರೆ ವೀಳ್ಯದೆಲೆ ಚಿಕ್ಕದೆ, ಅದರದ್ದು ಸಿಕ್ಕುವುದಿಲ್ಲ ಅದ್ರ ಕಡೆ ಮಾರಲಿಕ್ಕೆಲ್ಲ, ಹೊಸತು ನೆಡಬೇಕಾಗ್ತದೆ, ಅದಕ್ಕೆ ಸ್ವಲ್ಪ ಖರ್ಚಿರ್ತದೆ. ಈಗ ವೀಳ್ಯದೆಲೆ ಹೊಸತಾಗಿ ಕೃಷಿ ಮಾಡುವವರಿಗೆ ಏನು ಸಲಹೆ ನೀಡಲಿಕ್ಕೆ ಬಯಸ್ತೀರಿ? ವೀಳ್ಯದೆಲೆ ಅಂದರೆ ಯಾವಾಗಲೂ ನೆಟ್ಟು ನೋಡಿದರೆ ಒಂದು ಲಕ್ಷ್ಮಿ ಥರ, ಯಾವಾಗಲೂ ಅದು ದುಡ್ಡು ಬರುವುದೇ. ಈಗಿನ ಯುವಕರಿಗೆಲ್ಲ ಒಳ್ಳೆ ಇದು ಅದು. ಈಗ ಯುವಕರೆಲ್ಲ ಕೃಷಿಯಿಂದ ಹಿಂದೆ ಸರಿಯುವ ಸಮಯದಲ್ಲಿ ಇದು ಒಳ್ಳೆ ಇದು ಆದಾಯ ಬರುವುದು, ಇದರಲ್ಲಿ ಒಳ್ಳೆ ಆದಾಯ ಬರ್ತದೆ ಯುವಕರಿಗೆ, ಒಂದು ಮೈಕೈಗೆ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ. ಕೃಷಿಯಲ್ಲಿ ಮುಂದುವರಿದರೆ ಕೃಷಿ ಯಾವಾಗಲೂ ಒಳ್ಳೆಯದೇ, ಲಾಭದಾಯಕ ಕೃಷಿ ಅದು. ಬೇರೆ ಏನಾದರೂ ಕೃಷಿ ಮಾಡ್ತೀರಾ ನೀವು? ನಾವು ಬೇರೆ ಬೇಸಿಗೆ ಕಾಲದಲ್ಲಿ ತರಕಾರಿ ಕೃಷಿ ಮಾಡುದು, ಬಸಳೆ ಬೆಂಡೆಕಾಯಿ ಅಲಸಂಡೆ ಎಲ್ಲ. ಕೃಷಿಯ ಯಶಸ್ಸು ಕೃಷಿಕರ ಶ್ರಮದ ಮೇಲೆ ನಿಂತಿದೆ. ಸರಿಯಾದ ನಿರ್ವಹಣೆಯಿಂದ ಕಡಿಮೆ ಜಾಗದಲ್ಲೂ ವೀಳ್ಯದೆಲೆ ಕೃಷಿಯನ್ನು ಮಾಡಿ ಉತ್ತಮ ಆದಾಯ ಗಳಿಸಬಹುದು ಅಂತ ನೀವು ತೋರಿಸಿಕೊಟ್ಟಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಸರಗೋಡು ತಾಲೂಕು ಬೇಳಾ ಗ್ರಾಮದ ಸುಭಾಷ್ ಅವರ ವೀಳ್ಯದೆಲೆ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1 5 5 1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇನ್ನು ಮುಂದೆ ಶಿವರಾಮ್ ಅವರ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ.

ಆ ರೀತಿ ಮಾಡಿ ಮುಚ್ಚಿಗೆ ಮಾಡಬೇಕು. ಹೌದು ಹೌದು ಹೌದು. ಅದ್ರ ಮೇಲೆ ಸೊಗೆ ಹಾಕಿದ್ರೆ ನಂತರ ಸೊಗೆ ಹಾಕಿದ್ರೆ ಬೇರು ಎಲ್ಲ ಬಂದು ಕವರ್ ಆಗ್ತದೆ. ಈಗ ನಿಮ್ಮ ಊರಿನಲ್ಲಿ ಬೇರು ಹುಳದ ಸಮಸ್ಯೆ ಏನಾದ್ರು ಉಂಟಾ? ಸದ್ಯಗೆ ಇಲ್ಲ, ಬೇರು ಹುಳದ ಸಮಸ್ಯೆ ಇಲ್ಲ. ಆದ್ರೆ ಕೆಲವು ತೋಟದ ಮಧ್ಯ ಮಧ್ಯದಲ್ಲಿ ಒಂದೊಂದು ಎರಡು ಅಡಿ ಅಡಿಕೆ ಗಿಡ ಎಲ್ಲ ಕೆಂಪಾಗಿ ಸ್ವಲ್ಪ ಅದರ ಕುಬೆ ಅಂದ್ರೆ ಸಪ್ರ ಆಗಿ ಮುರಿದು ಬೀಳ್ತದೆ ಹಾಗೆ. ಅದು ಒಂದು ತರದ ಬೇರು ಹುಳವೇ ಆಗಿರ್ಬೋದು ಅಂತ ಅನ್ನಿಸಿಗೆ ನಮ್ದು. ಈಗ ನಿಮ್ಮ ಗಮನಕ್ಕೆ ಬಂದಿಲ್ಲ? ಹೌದು ಹೌದು ಹೌದು. ಆಮೇಲೆ ಈಗ ಅಡಿಕೆ ಅಥವಾ ಎಳೆಯ ಮಿಡಿ ಉದುರುವಂತಹದ್ದಾಗ್ಬೋದು ಅಥವಾ ಒಡೆದು ಬೀಳುವಂತಹದ್ದಾಗ್ಬೋದು, ಇಂಥ ಸಮಸ್ಯೆ ಎಲ್ಲ ಬರ್ತದ? ಅಡಿಕೆ ಒಡೆದು ಬೀಳೋದು ಇಲ್ಲ, ನಲ್ಲಿ ಸಣ್ಣದು ಅದು ಉದುರುದು ಉಂಟು. ಕೆಲವು ಜನರು ಹೇಳೋದು ಹೇಗೆಂದ್ರೆ ಪೋಷಕಾಂಶ ಎಲ್ಲ ಕಡಿಮೆ ಆಗಿ ಉದುರುವುದು ಅಂತ, ಪೊಟಾಶಿನ ಅಂಶ ಕಡಿಮೆ ಅಂತ. ಆ ಪೊಟಾಶಿನ ಅಂಶ ಕಡಿಮೆ ಅಂತ ಹೇಳೋದಕ್ಕೆ ಈ ಸಲ ಒಂದ್ ರೌಂಡ್ ಬಿಟ್ಟು ಒಂದ್ ರೌಂಡ್ ಈಗ ಸಗಣಿಗೆ ಒಂದ್ ಎರಡು ಕೆಜಿ ಪೊಟಾಶ್ ಹಾಕುದು ಒಂದು ಬ್ಯಾರಲಿಗೆ. ಹೌದು. ಬೂದಿ ಹಾಕುದು, ಸುಡು ಸುಡು ಮಣ್ಣು ಹಾಕುದು? ಬೂದಿ ಇದ್ರೆ ಭಾರಿ ಒಳ್ಳೇದು. ಅದಂದ್ರೆ ಪೊಟಾಶ್ ಎಲ್ಲ ಅದು ನಮ್ಮ ಬೂದಿ ಈಗ ಎಲ್ಲಾ ಕಡೆ ಗ್ಯಾಸ್ ಅದು ಇದೆಲ್ಲ ಆಗಿ ಬೂದಿ ಸಿಗುವುದು ಕಡಿಮೆ. ಮತ್ತೆ ಫ್ಯಾಕ್ಟ್ರಿಯಿಂದ ಬೂದಿ ತರುವುದು ಭಾರಿ ಅಪಾಯವು. ಅಂದ್ರೆ ಕೆಮಿಕಲ್ಸ್ ಹಾಕಿ ಉರಿಸಿ ಬೂದಿ ಮಾಡ್ತಾರೆ. ಈಗ ವೇಸ್ಟ್ ಮೆಡಿಕಲ್ ನಲ್ಲಿ ಸಿಕ್ಕಿದ ವೇಸ್ಟ್ ಮದ್ದು ಇನ್ನು ಇಂಥದೆಲ್ಲ ವೇಸ್ಟ್ ಹಾಕಿ ಇಂಥದೆಲ್ಲ ಮಾಡ್ತಾರೆ ಅಂತೆ. ಅದು ನನಗೆ ವಿಷಯ ಗೊತ್ತಿಲ್ಲ ಅಂತ ಈ ರೀತಿ ಹೇಳುವ ಕಾರಣ ಅದನ್ನೊಂದು ಅದೇ ಆ ವಿಷಯಕ್ಕೆ ಹೋಗ್ಲಿಲ್ಲ. ನಾನು ಫ್ಯಾಕ್ಟ್ರಿಯಿಂದ ಬೂದಿ ತರುವ ವಿಷಯಕ್ಕೆ ಹೋಗ್ಲಿಲ್ಲ. ಈಗ ಮಣ್ಣು ಪರೀಕ್ಷೆ ಮಾಡುವಂತಹದ್ದಾಗಬಹುದು ಅಥವಾ ಮಣ್ಣಿಗೆ ಸುಣ್ಣ ಕೊಡುವಂತಹದ್ದು, ಇಂತ ಕ್ಲಾಸ್ ಮಾಡ್ತೀರಾ? ಮಣ್ಣು ಪರೀಕ್ಷೆ ಮಾಡ್ತೇವೆ, ಮಾಡಿಸ್ತೇವೆ. ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ಯಾವ ಅಂಶ ಕೊರತೆ ಉಂಟು ಅಂತ ಅವರಲ್ಲಿ ಹೇಳ್ತಾರೆ. ಅದೇ ರೀತಿ ಸ್ವಲ್ಪ ಸುಣ್ಣದ ಅಂಶ ಯಾವ್ದು ಬೇಕು ಅಂತ. ಆದ್ರೆ ನಾನು ಫರ್ಟಿಲೈಸರ್ ಎಲ್ಲ ಕೊಡ್ಲಿಲ್ಲ ಇದುವರೆಗೆ, ಮತ್ತೆ ಸುಣ್ಣದ ಅಂಶ ಎಲ್ಲ ಕೊಟ್ಟಿದ್ದೇನೆ. ಎಷ್ಟು ವರ್ಷಕ್ಕೊಂದ್ಸರಿ ಯಾವ ಸುಣ್ಣ ಕೊಡ್ತೇವೆ? ಅದಂದ್ರೆ ಇದು ಚಿಪ್ಪು ಸುಣ್ಣ ಮುಂಚೆ ಕೊಡ್ತಿದ್ದೆ. ಚಿಪ್ಪು ಸುಣ್ಣ ಈಗ ಇಲ್ಲ, ಈಗ ಡಾಲಮೆಟ್ ಅಂತ ಬರ್ತದೆ. ಹೌದು, ಅದನ್ನೇ ಒಂದು ಒಂದೊಂದು ಕೆಜಿ ಅರ್ಧ ಅರ್ಧ ಕೆಜಿ ಅಷ್ಟು ಕ್ಯಾಲ್ಸಿಯಂ ಇರ್ತದೆ, ಮೆಗ್ನೀಷಿಯಂ ಇರ್ತದೆ. ಹೌದು, ಆ ರೀತಿ ಬುಡಕ್ಕೆ ಹಾಕುವಂತದ್ದು ಅಥವಾ ತಟ್ಟಿಗೆ ಹಾಕುದ? ನಾವು ಬುಡಕ್ಕೆ ಹಾಕುದು ಅಷ್ಟು. ಆ ರೀತಿ ಮತ್ತೆ ಕಜೆ ತೋಟ ಅಂದ್ರೆ ನೀರಿನ ತೇವಾಂಶ ಇರುವಂತದಕ್ಕೆ ಜಾಸ್ತಿ ಹಾಕ್ತಾ ಇದ್ದೇವೆ. ಇದಾದ್ರೆ ಬಾಕಿ ಉಳಿದಕ್ಕೆ ಒಂದು ಮೂರು ವರ್ಷಕ್ಕೂ ನಾಲ್ಕು ವರ್ಷಕ್ಕೊಂದ್ಸಲ ಕೊಡ್ತಾ ಇದ್ದೇವೆ. ಆಮೇಲೆ ಈಗ ಕಾಳು ಮೆಣಸು ಮತ್ತೆ ಬಾಳೆ ಇಂಥದನ್ನು ಕೂಡ ನೀವು ಕೊಕ್ಕೋ ಇಂಥದನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಇದಕ್ಕೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡುವ ವ್ಯವಸ್ಥೆ ಏನಾದ್ರು ಉಂಟಾ? ಪ್ರತ್ಯೇಕವಾಗಿ ಕೊಡುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಯಾಕೆಂದ್ರೆ ನಾವು ಸ್ಲರಿ ಒಯ್ಯುವಾಗ ಬಾಳೆಗೆ ಒಯ್ತೇವೆ, ತೆಂಗಿನ ಮರಕ್ಕೆ ಅಂದ್ರೆ ಅಡಿಕೆ ಮರಕ್ಕೆ ನಾವು 10 ಲೀಟರ್ ಒಂದು ಕೊಡದಲ್ಲಿ ಹೋಯ್ದ್ರೆ ತೆಂಗಿನ ಮರಕ್ಕೆ 3 ಕೊಡ ತುಂಬಾ ಹಿಡಿದ್ರೆ 3 ಕೊಡ ಒಯ್ತೇವೆ ಸುತ್ತಲು. ಆ ರೀತಿ ಮತ್ತೆ ಕೊಕ್ಕೋ ಇಡಿದ್ರೆ ಒಂದು 1/4 ಕೊಡದಾಗಿ ಆ ರೀತಿ ಮಾಡ್ತಾ ಇದ್ದೇವೆ. ಈಗ ಅಡಿಕೆ ತೋಟದ ಒಳಗಡೆ ಈ ಕೊಕ್ಕೋ ಗಿಡವನ್ನ ನೆಟ್ಟರೆ ಆ ಬೇರಿಂದಾಗಿ ಅಡಿಕೆ ಗಿಡಗಳಿಗೆ ಏನಾದ್ರು ತೊಂದರೆ ಆಗ್ತದ? ಅದು ಸ್ವಲ್ಪ ಅಂಶ ಇದು ಅಡಿಕೆ ಫಸಲಿಗೆ ತೊಂದರೆ ಬರ್ಬೋದು, ಬರ್ತದೆ. ಅಂದ್ರೆ ಕೊಕ್ಕೋ ಗಿಡದಿಂದ ಸ್ವಲ್ಪ ಮಣ್ಣಿಗೆ ಬಿಸಿಲು ಕಡಿಮೆ ಬರ್ತದೆ, ಆಗ ಮಣ್ಣಿನ ಇದು ಸಣ್ಣ ಫಲವತ್ತತೆ ಕಡಿಮೆ ಆಗ್ತದೆ. ಸೂರ್ಯನ ಕಿರಣ ಮಣ್ಣಿಗೆ ಬಿದ್ರೆ ಸ್ವಲ್ಪ ಒಳ್ಳೇದು. ಅದರಿಂದಾಗಿ ಅಡಿಕೆ ಹಿಳಿದು ಸ್ವಲ್ಪ ಜಾಸ್ತಿ ಬರ್ತದೆ. ಅಡಿಕೆ ತೋಟದಲ್ಲಿ ಮುಚ್ಚಿಗೆ ಬೇಕು ಅಂತ ಹೇಳ್ತೀವಿ, ನೆಲಕ್ಕೆ ಏನಾದ್ರೂ ಒಂದು ಮುಚ್ಚಿಗೆ ಇರಬೇಕು ಅಂತ. ಅದು ಒಣಗಿರೆ ಎಲೆ ಆಗ್ಬೋದು, ತರಗೆಲೆ ಆಗ್ಬೋದು, ಅಥವಾ ಏನಾದ್ರೂ ಆಗ್ಬಹುದು ಅಂತ. ಈ ಕೊಕ್ಕೋದಿಂದಾಗಿ ಏನಾದ್ರೂ ಉಪಯೋಗ ಆಗ್ತದ ಅಥವಾ ತೊಂದರೆ ಆಗ್ತದ? ಕೊಕ್ಕೋದಿಂದಾಗಿ ತುಂಬಾ ಪ್ರಯೋಜನ ಬರೋದಿಲ್ಲ. ಅದು ಮುಚ್ಚಿಗೆ ಮುಚ್ಚಿಗೆ ಅಂದ್ರೆ ನಾವು ಹೇಗೆ ಹೇಳಿದ್ರೆ ಗೊಬ್ಬರ ಹಾಕಿ ಅದು ಮುಚ್ಚಿದ್ರೆ ಭಾರಿ ಉತ್ತಮ. ಅದು ಗೊಬ್ಬರ ಹಾಕಿ ಅದನ್ನು ತೇವಾಂಶವನ್ನು ಕಾಪಾಡಿಕೊಂಡು ಬರಬೇಕು ಅದರ ಗೊಬ್ಬರವನ್ನು. ಅದಂದ್ರೆ ಗೊಬ್ಬರ ಹಾಕಿ ಡೈರೆಕ್ಟ್ ಸೂರ್ಯನ ಬಿಸಿಲಿನಿಂದ ಅದು ತೊಂದರೆ ಬರ್ತದೆ, ಆವಿ ಆಗುದು ಕಡಿಮೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಇದು ಗೊಬ್ಬರ ಕೊಟ್ಟ ತಕ್ಷಣ ಅಲ್ಲಿದ್ದ ಸೊಗೆ ಏನಾದ್ರು ಮುಚ್ಚಿ, ಇಲ್ಲದ್ರೆ ಮುಚ್ಚಲಿಕ್ಕೆ ವ್ಯವಸ್ಥೆ ಇಲ್ಲಾಂತಂದ್ರೆ ಆ ಹರೆಯಲ್ಲಿ ಮಣ್ಣು ತೆಗೆದು ಒಂದೊಂದು ಮಣ್ಣು ತೆಗೆದು ಗೊಬ್ಬರ ಹಾಕಿ ಮಣ್ಣು ಹಾಕಿ ಬಿಡ್ತೇವೆ. ಈ ಕೊಕ್ಕೋದ ಪ್ರೂನಿಂಗ್ ಮಾಡುದು ಅಂತ ಏನಾದ್ರು ಉಂಟಾ? ಗಿಡ ಸವರುವಂತ ಅದುಂಟು. ಅದು ನಾವು ಜೂನ್ ಫಸ್ಟ್ ಗೆ ಎಲ್ಲ ಮಾಡ್ತೇವೆ. ಮತ್ತೆ ಮಳೆಗಳ ಫಸ್ಟ್ ಜೂನ್ ಫಸ್ಟ್ ಅಂದ್ರೆ ಮಳೆ ಸ್ಟಾರ್ಟ್ ಆಗುವಾಗ ಒಂದ್ಸಲ ಹಾಗೆ. ಮತ್ತೆ ತುಂಬಾ ಬಂದ್ರೆ ಅಂದ್ರೆ ತೇವಾಂಶ ಜಾಸ್ತಿ ಇರುವಲ್ಲಿ ಸ್ವಲ್ಪ ಫಾಸ್ಟ್ ಬರ್ತದೆ, ಆಗ ಡೈಲಿ ಒಂದ್ಸಲ ಮಾಡ್ಬೇಕಾಗ್ತದೆ. ಅದು ದೊಡ್ಡ ವಿಷಯ ಇಲ್ಲ. ನಂತರ ಮತ್ತೆ ಕೊಕ್ಕ ನಾವು ಕೊಕ್ಕ ಕೊಯ್ತಾ ಇರುವಾಗ ಇದು ಅದನ್ನ ಎಕ್ಸ್ಟ್ರಾ ಬಂದ ರೆಂಬೆಯನ್ನ ತೆಗಿತಾ ಇರ್ತೇವೆ. ಹಾಗೆ ದೊಡ್ಡ ವರ್ಷಕ್ಕೆ ಒಂದೇ ಸಲ ಮಾಡುದು ನಾವು ಹೆಚ್ಚಾಗಿ. ಆಮೇಲೆ ಗಿಡ ಪ್ರೂನಿಂಗ್ ಮಾಡುವಂತಹ ವಿಧಾನದ ಬಗ್ಗೆ ಹೇಳಿ. ವರ್ಷಕ್ಕೊಂದ್ಸರಿ ಮಾಡ್ತೀರಿ ಅಂತ ಹೇಳಿದ್ರಿ, ಅಡ್ಡಗೆಲ್ನಲ್ಲಿ ಕೆಲವದನ್ನ ಇಟ್ಕೊಂಡು ಕೆಲವದನ್ನ ಕತ್ತರಿಸುವಂತಹದ್ದು ಹೇಗಿದೆ, ಅಥವಾ ಕಂಬ ಚಿಗುರನ್ನ ತೆಗೆಯುವಂತದ್ದು? ನಾವಂದ್ರೆ ಇದು ಕಂಬ ಚಿಗುರು ಎಲ್ಲ ತೆಗಿತೇವೆ, ಮತ್ತೆ ಸುತ್ತಲೂ ಅದನ್ನು ಕಪಾತ್ ಮಾಡೋದರಿಂದ ನಮಗೆ ಅಂದ್ರೆ ಅಡಿ ಬರೇ ಕೊಕ್ಕದ ದೃಷ್ಟಿಯನ್ನೇ ನಾವು ನೋಡುವುದಿಲ್ಲ. ಅಂದ್ರೆ ಅಡಿಕೆ ತೆಗೆಯುವಾಗ ಅಡಿಕೆ ಗಳೆ ತಗೊಂಡು ಹೋಗ್ಬೇಕು, ಮತ್ತೆ ಪೈಪು ಇದೆಲ್ಲ ತೊಂದರೆ ಬರ್ತದೆ. ಹಾಗೆ ಅದರ ಕಾಂಡಕ್ಕೆ ಆದಷ್ಟು ಬಿಸಿಲವರಿಗೆ ಬೀಳುವ ರೀತಿಯಲ್ಲಿ